ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಗುಲ್ಲು ಸಿಗುವುದು ಸಂಕಷ್ಟದ ಕೊಡುಗು ಬಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಂಧುಗಳಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಂಧುಗಳೇ, ಇಂದಿನ ಕಿಸಾನವಾಣಿಯಲ್ಲಿ ಕೇಳಲಿದ್ದೀರಿ ಜೊಯ್ಡಾ ತಾಲೂಕು ಗುಂದದ ಶ್ರೀಧರ್ ಎಸ್ ಭಾಗವತ್ ಅವರ ಕಾಳುಮೆಣಸು ಬೇಸಾಯದ ಅನುಭವಗಳನ್ನು ಈಗ ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಶ್ರೀಧರ್ ಎಸ್ ಭಾಗವತ್ ಅವರಿದ್ದಾರೆ. ಇವರು ಜೊಯ್ಡಾ ತಾಲೂಕಿನ ಗುಂದ್ ಗ್ರಾಮದವರು. ಅಡಿಕೆ ಮತ್ತು ಕಾಳುಮೆಣಸು ಪ್ರಮುಖ ಬೆಳೆಗಳು. ಇವತ್ತು ಅವರು ಕಾಳುಮೆಣಸನ್ನು ಕೂಡ ಅಡಿಕೆಯಷ್ಟೇ ಮುತುವರ್ಜಿ ವಹಿಸಿ ಕಾಳಜಿ ವಹಿಸಿ ಬೆಳೀತಾ ಇದ್ದಾರೆ. ಅದ್ರ ಬಗ್ಗೆನ ಹೆಚ್ಚು ಮಾತಾಡ್ತಾರೆ. ನಮಸ್ಕಾರ ಶ್ರೀಧರ್. ನಮಸ್ಕಾರ. ಎಷ್ಟೆಕರೆ, ಏನೇನು, ಯಾವಾಗಿಂದ? ನಮ್ಮದು ಇಲ್ಲಿ ಜೊಯ್ಡಾ ತಾಲೂಕು ಅಭಯಾರಣ್ಯ ಮಧ್ಯ ನಾವಿದ್ದೀವಿ. ನಾವು ಸಣ್ಣ ಬೆಳೆಗಾರರು. 4 ಎಕರೆ ಅಡಿಕೆ ಕ್ಷೇತ್ರ ಇದೆ. ಅದರಲ್ಲಿ ಸಮಗ್ರ ಕೃಷಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಹೊರಟಿದ್ವಿ. ಹಲವಾರು ಬೆಳೆಯನ್ನು ಬೆಳೆದಿದ್ವಿ. ಅರಗ್, ಏಲಕ್ಕಿ, ಆಮೇಲೆ ಲವಂಗ, ದಾಲ್ಚೀನಿ, ಹೀಗೆ ಹಲವಾರು ಬೆಳೆ ಬೆಳೆದಿವಿ. ಹೆಚ್ಚು ಲಕ್ಷ್ಯ ವಹಿಸ್ಲಿಕ್ಕಾಗಲಿ, ಎಲ್ಲ ಬೆಳೆಗಳಿಗೂ ಹೆಚ್ಚು ನಾವು ನಿಗಾ ವಹಿಸ್ಲಿಕ್ಕಾಗೋದಿಲ್ಲ. ಆ ಕಾರಣಕ್ಕೆ ಪ್ರಮುಖವಾಗಿ ಅಡಿಕೆಗೆ ಮತ್ತು ಪರ್ಯಾಯವಾಗಿ ಇನ್ನೊಂದು ಬೆಳೆ ಇರಲಿ ಅನ್ನೋ ಕಾರಣಕ್ಕೆ ಅಡಿಕೆ, ಕಾಳುಮೆಣಸು ನಾವು ಪ್ರಮುಖವಾಗಿ ಬೆಳೆಯನ್ನು ಬೆಳೀತಾ ಇದ್ದೀವಿ. ಇದು ನಮಗೆ ಕಾಳುಮೆಣಸನ್ನೇ ಯಾಕೆ ನಾನು ಹೆಚ್ಚು ವಿಶೇಷವಾಗಿ ಬೆಳೀಲಿಕ್ಕೆ ರೈತರಿಗೂ ನಾನು ಮತ್ತು ವೈಯಕ್ತಿಕ ಅಭಿಪ್ರಾಯ ಯಾಕೆ ಕೊಡ್ತಿದ್ದೀನಿ ಅಂತಂದರೆ, ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಮಾಡುವಂಥ ಬೆಳೆ ಅಂದರೆ ಕಪ್ಪು ಬಂಗಾರ ಅಂತಲೂ ಕೂಡ ಇದನ್ನು ಕರೀತಾರೆ. ಈಗ ರೈತರಿಗೆ ಪರ್ಯಾಯವಾಗಿ ಹೆಚ್ಚಿನ ಉತ್ಪಾದನೆ ಮಾಡಲಿಕ್ಕೆ ಕಾಳುಮೆಣಸು ಭಾಳ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಕಾಳುಮೆಣಸು ಅದಕ್ಕೂ ಕೂಡ ಅನೇಕ ರೋಗಗಳು, ಸೊರಗು ರೋಗ ಬಂದು ಎಷ್ಟೋ ತೋಟದಲ್ಲಿ ಪ್ರತಿ ಅಡಿಕೆ ಬೆಳೆಗೂ ಅಗದಿ ಹುಲುಸಾಗಿ ಹಬ್ಬಿತ್ತು, ಹುಲುಸಾದ ಕಾಳನ್ನು ಕೊಡ್ತಿತ್ತು. ಈಗ ನೋಡಿ ಎಲ್ಲ ರೋಗ ಬಂದು ಹೋಗಿಬಿಟ್ಟು ಅಂತ ಹೇಳ್ತಾರೆ. ಹಂಗಾಗಿ ಅದಕ್ಕೂ ಕೂಡ ರೋಗ ಬಹಳಷ್ಟು ಇದಾವೆ. ಪ್ರಮುಖವಾಗಿ ಇಲ್ಲಿ ನಾವು ಲಕ್ಷ್ಯ ವಹಿಸಬೇಕಾದಂಥದ್ದು ಏನು ಅಂತಂದ್ರೆ, ಕಾಳುಮೆಣಸು ಬೆಳೆ ಅನ್ನುವಂಥ ಸೂಕ್ಷ್ಮವಾದಂಥ ಬೆಳೆ, ಸೆನ್ಸಿಟಿವ್ ಅಂತ ಅದನ್ನು ಕರೀತಾರೆ. ಸೆನ್ಸಿಟಿವ್ ಬೆಳೆ ಅಂದರೆ ಕಾಳುಮೆಣಸು ಬೆಳೆ. ರೈತರಿಗೆ 3 ರೀತಿಯ ಜ್ಞಾನಗಳಿದ್ರೆ ಸಾಕು. ಪ್ರಮುಖವಾಗಿರುವಂಥದ್ದು ಏನಂತಂದರೆ, ನಾವು ಯಾವ ಪ್ರದೇಶದಲ್ಲಿ ಈ ಬೆಳೆಯನ್ನೇ ಬೆಳಿಬೇಕು ಅನ್ನುವಂಥದ್ದು ಒಂದೇ ಮೊದಲನೇ ಆಯ್ಕೆ. ಯಾವ ತಳಿಯನ್ನು ಬೆಳಿಬೇಕು ಅನ್ನುವಂಥದ್ದು ಎರಡನೇ ಆಯ್ಕೆ. ಮತ್ತು ಮಣ್ಣನ್ನು ಯಾವ ರೀತಿ ಪ್ರಿಪ್ರೇಷನ್ ಅಂದರೆ ತಯಾರಿ ಮಾಡಬೇಕು ಅನ್ನೋದು 3 ಪ್ರಮುಖವಾಗಿ. ಇನ್ನೊಂದು ರೈತರಿಗೆ ಜ್ಞಾನ ಇರಬೇಕಾದಂಥದ್ದು ರೋಗದ ಬಗ್ಗೆ. ನಾನು ಮೊದಲನೇದಾಗಿ ಹೇಳ್ತಾ ಹೋಗ್ತೇನೆ, ಕಾಳುಮೆಣಸನ್ನು ಬೆಳೆಯುವ ಹೊತ್ತಿಗೆ ಎಷ್ಟು ನೆರಳಿರಬೇಕು ಅನ್ನೋದನ್ನು ನಾವು ನಮ್ಮ ತೋಟದಲ್ಲಿ ಇಷ್ಟು ನೆರಳಿದೆ ಅಂತ ಯೋಚನೆ ಮಾಡಿ ಆ ನೆರಳಿಗೆ ಸೂಕ್ತವಾದಂಥ ತಳಿಯನ್ನು ಬೆಳಿಬೇಕು. ಆವಾಗ ಏನಾಗುತ್ತೆ ಅಂದರೆ ಉತ್ತಮವಾಗಿ ಕಾಳುಮೆಣಸು ಬೆಳೀಲಿಕ್ಕೆ ಕಾರಣಕರ್ತ ಸಾಧ್ಯತೆ ಖಂಡಿತ ಇದೆ. ನಾಟಿ ಮಾಡುವುದರಿಂದ ಹಿಡಿದು ಅದು ಬೆಳವಣಿಗೆಯನ್ನು ಗಮನಿಸ್ತಾ ಹೋಗಬೇಕು. ನಾವು ಪ್ರತಿಯೊಂದು ಬೆಳೆಯನ್ನು ನೋಟಿಸ್ ಮಾಡಿದಾಗ, ಅಂದರೆ ಅದನ್ನು ಬೆಳವಣಿಗೆಯನ್ನು ಗಮನಿಸಿದಾಗ ಅದನ್ನು ಯಾವ ರೀತಿ ರೋಗಗಳು ಬಂದಿದ್ದಾವೆ, ಅದಕ್ಕೆ ತಕ್ಕಂಥ ಪರಿಹಾರ ಏನು. ಇವತ್ತು ತಂತ್ರಜ್ಞಾನಗಳು ಭಾಳಷ್ಟು ಮುಂದುವರಿದಾವೆ. ನಮಗೆ ವಿಜ್ಞಾನಿಗಳೇ ಬಂದು ಅಲ್ಲಿ ತೋರಿಸಬೇಕಾದಂಥ ಅವಶ್ಯಕತೆ ಇಲ್ಲ. ವಾಟ್ಸಪ್ಗಳು ಮತ್ತು ಫೇಸ್ಬುಕ್ಗಳು ಬಂದಿದ್ದಾವೆ, ಯೂಟ್ಯೂಬ್ಗಳು ಬಂದಿದ್ದಾವೆ. ಹಲವಾರು ರೀತಿಯಲ್ಲಿ ನಾವು ಅದಕ್ಕೆ ರೋಗಗಳನ್ನು ಫೋಟೋ ಹೊಡೆದು ಕಳಿಸಿ ಅವನ್ನು ಡೌನ್ಲೋಡ್ ಮಾಡಿದರೆ ಅದನ್ನು ಯಾರ್ಯಾರೋ ವಿಜ್ಞಾನಿಗಳು ಸೂಕ್ತವಾದಂಥ ಮಾಹಿತಿ ಕೊಡುವಂಥ ತಂತ್ರಜ್ಞಾನ ಕೂಡ ಇದೆ. ಇವತ್ತು ಕಾಳುಮೆಣಸು ಬೆಳೆ ಇನ್ನೂ ಕೂಡ ಸುಲಭವಾಗಿ ಬೆಳೆಯಲಿಕ್ಕೆ ಅನುಕೂಲ ಇದೆ ಅಂತ ನನ್ನ ಅಭಿಪ್ರಾಯ. ಈಗ ನೀವು ಹೇಳ್ತಾ ಇದ್ರಿ, ಹೆಚ್ಚು ಬಿಸಿಲು ಬರುವಂಥದ್ದು ಅಥವಾ ಮಳೆ ನೀರು ಜಾಸ್ತಿ ಸಂಗ್ರಹ ಆಗುವಂಥದ್ದು, ಇಳಿಜಾರು ಇರುವಂಥದ್ದು, ಸಮತಟ್ಟಾಗಿರುವಂಥದ್ದು, ಮತ್ತು ಕಡಿಮೆ ನೆರಳು ಇರುವಂತದ್ದು. ಆ ಸಂದರ್ಭದೊಳಗೆ ಬೇರೆ ಬೇರೆ ತಳಿಗಳು ಸೂಕ್ತ ಅಂತ. ನೀವು ಹೆಚ್ಚು ಮಳೆ ಆಗುವಂತ ಪ್ರದೇಶ ಅದು ಜೋಯಿಡ ತಾಲೂಕಿನಲ್ಲಿ ಇದೆ, ಯಾವುದು ಸರಿಯಾದ ಆಯ್ಕೆ ಆಗ್ಬೋದು? ನಮ್ಮಲ್ಲಿ ಶೇಕಡ 50% ಅಥವಾ 60% ನೆರಳಿರುವಂತ ಒಂದು ತೋಟದಲ್ಲಿ ಕಾಳುಮೆಣಸಿನ ಬೆಳಿತೇವೆ. ಪಡಿಯೂರು ಒಂದು ನಾವು ಬೆಳೀತಿರೋದು. ಇತ್ತಲಾಗಿ ತೇವ ಒಂದು ಬಂದಿದೆ, ಆಮೇಲೆ ಪಂಚಮಿ ಅಂತ ಬಂದಿದೆ, ಎಲ್ಲವೂ ಇದೆ ನಮ್ಮ ತೋಟದಲ್ಲಿ. ಈಗ ಸಿಗಂದಿನಿ ಅಂತ ರೋಗರಹಿತ ಬಳ್ಳಿ ಈಗಾಗಲೇ ನಮ್ಮ ಸಿದ್ದಾಪುರ ತಾಲೂಕಿನ ಅದು ಇಂಟ್ರೊಡ್ಯೂಸ್ ಆಗಿದೆ, ಅದು ಲಭ್ಯತೆ ಭಾಳ ಕಡಿಮೆ ಇದೆ. ಅದು ಕೂಡ ರೋಗ ಇನ್ನೂವರೆಗೆ ಅದರ ಆ ಬಳ್ಳಿಯಲ್ಲಿ ರೋಗ ಕಾಣಲಿಲ್ಲ. ಆದರೆ ಹೆಚ್ಚು ವಿಶೇಷವಾಗಿ ನಮ್ಮ ಪಡಿಯೂರು ಒಂದು ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅದು ವ್ಯಾಪಕವಾಗಿ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದರಲ್ಲಿ ರೋಗ ಇದೆ ಈ ಬಳ್ಳಿಗೆ, ಆದರೆ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಸಂಬಂಧಪಟ್ಟ ಔಷಧಿಗಳನ್ನು ಸ್ಪ್ರೇ ಮಾಡಬೇಕು. ಖರ್ಚು ಇದೆ, ರೋಗ ಯಾವ ರೀತಿ ಇದೆ ಅದರ ಮೇಲೆ ಸಿಂಪರಣೆ ಮಾಡುವಂಥದ್ದು. ಕೆಲವೊಂದು ಸಂದರ್ಭದಲ್ಲಿ ರಾಸಾಯನಿಕ ಬಳಕೆಯನ್ನು ಕೂಡ ಅನಿವಾರ್ಯ ಈ ಬೆಳೆಯಲ್ಲಿ. 4 ರೀತಿಯ ರೋಗಗಳು ನಾವು ಈ ಬಳ್ಳಿಯಲ್ಲಿ ಕಾಣ್ತೇವೆ. ಎಲ್ಲವೂ ಕೂಡ ಒಂದೇ ಸಿಂಟಮ್ಸ್ ಅನ್ನು ತೋರ್ತಾ ಇರುವಂಥದ್ದು. ಈಗ ಕಾಂಡಕ್ಕೆ ರೋಗ ಬಂತಂದ್ರೆ ಎಲೆ ಹಳದಿ ಆಗಿರುವಂಥದ್ದು, ಆಮೇಲೆ ಎಲೆಗಳಿಗೆ ರೋಗ ಬಂದರೆ ಅಥವಾ ಥ್ರಿಪ್ಸ್ ಅಂತ ಬಂದರೆ ಅದು ಕೂಡ ಹಳದಿ ಆಗುವಂಥದ್ದು, ಬೇರುಗಳಿಗೆ ರೋಗ ಬಂದರೆ ಅದು ಹಳದಿ ಆಗಿರುವಂಥದ್ದು. ಎಲ್ಲೋ ಕಟ್ಟೆ ರೋಗ ಅಂತ ಪರಿಗಣಿಸಲಿಕ್ಕೆ ಆಗೋದೇ ಇಲ್ಲ. ಸ್ವಲ್ಪ ಜ್ಞಾನ ಇದ್ರೆ ರೈತ ಯಾವ ರೋಗ ಬಂದ್ರೆ ಅದಕ್ಕೆ ತಕ್ಕಂತೆ ಔಷಧಿಯನ್ನು ಸ್ಪ್ರೇ ಮಾಡಿದ್ರೆ ಖಂಡಿತ ಬೆಳೆಯನ್ನ ಬೆಳಿಬಹುದು ಅಂತ ನನ್ನ ಅಭಿಪ್ರಾಯ. ಮೊದಲನೇದಾಗಿ ನಾವು ನಾಟಿ ಮಾಡೋ ಕ್ರಮ ಬಗ್ಗೆ ಯೋಚನೆ ಮಾಡಬೇಕು. ಅಡಿಕೆಗೆ ಸೂಕ್ತವೋ ಹೇಗೆ ಅಥವಾ ಇನ್ನು ಬೇರೆ ಬೆಳೆಗಳಿಗೆ ಸೂಕ್ತ, ಬೇರೆ ಆಧಾರ ಗಿಡಗಳಿಗೆ ಸೂಕ್ತ ಅಂತ ಕೇಳಿದಾಗ ಅಡಿಕೆ ಗಿಡ ಜೊತೆ ಪರ್ಯಾಯವಾಗಿ ಬೆಳಿಬೇಕು, ಬೇರೆ ಏನು ಅವಕಾಶಗಳು ಇಲ್ಲ ಅಂತಂದಾಗ ಅಡಿಕೆ ಸೂಕ್ತ. ಇನ್ನೂ ಹೆಚ್ಚಾಗಿ ಸಿಲ್ವರ್ ಓಕ್ ಅಂತ ಬರ್ತಾ ಇದೆ ಇತ್ತಿತ್ತಲಾಗಿ, ಅದು ಇನ್ನೂ ಉತ್ತಮವಾಗಿ ಗಿಡಗಳು ಹಬ್ಬಲಿಕ್ಕೆ ಆ ಬಳ್ಳಿಗಳ ಹಬ್ಬಲಿಕ್ಕೆ ಅನುಕೂಲವಾದಂಥ ಗಿಡ ಅದು. ನಾವು ಕೂಡ ಸುಮಾರು ಒಂದು 500 ಗಿಡನ ಹಚ್ಚಿದ್ದೀವಿ, ಸುಮಾರು ಈಗಾಗಲೇ ಗ್ರೋತ್ ಬರ್ತಾ ಇದೆ. ನಾನು ನೋಡಿದಾಗ ಅಡಿಕೆಗಿಂತೂ ಅದು ಉತ್ತಮವಾಗಿ ಈ ಕಾಡು ಪ್ರದೇಶದಲ್ಲಿ, ಅದು ಕೂಡ ಕಾಡಿನ ಒಂದು ಮೂಲ ಇರುವಂಥ ಗಿಡ ಸಿಲ್ವರ್ ಓಕ್ ಅಂತ ಇರೋದ್ರಿಂದ ಅದು ಕೂಡ ಭಾಳ ಉತ್ತಮವಾಗಿ ಬೆಳೀತಾ ಇರ್ತದೆ. 2-3 ವರ್ಷ ಆದಮೇಲೆ ನಾಟಿ ಮಾಡುವಂಥದ್ದು ಗಿಡ, ನಾಟಿ ಮಾಡಿದ ಮೇಲೆ ಸುಮಾರು 2 ವರ್ಷ ನಂತರ ಸಿಲ್ವರ್ ಓಕಿಗೆ ಸುಮಾರು 1 ನಂತರದಲ್ಲಿ ಗುಣಿ ತೋಡಿ ಅದಕ್ಕೆ ಸೂಕ್ತವಾದ ಫಾಸ್ಫರಸ್ ಅಥವಾ ರಂಜಕ, ಕೊಟ್ಟಿಗೆ ಗೊಬ್ಬರ ಅಥವಾ ದಡ್ಡಿ ಗೊಬ್ಬರ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿ ನಾಟಿ ಮಾಡಬೇಕು. ಅದಕ್ಕೆ ಸಪೋರ್ಟಾಗಿ ಯಾವುದರ ಗಿಡಗಳನ್ನು ಕೋಲು ಅಥವಾ ಪ್ರಾರಂಭದಲ್ಲಿ ಕೊಟ್ಟು ಅದರ ಗಿಡಗಳಿಗೆ ಹಬ್ಸ್ತಾ ಹೋಗಬೇಕು. ಈ ಥರ ಮಾಡ್ತಾ ಹೋದಾಗೆ ಸುಮಾರು ಒಂದು 3 ಗಿಡಗಳು ಬೆಳೆಯನ್ನು ಕೊಡ್ತಾ ಹೋಗ್ತವೆ. ಸುಮಾರು 5 ಆದ ನಂತರ ಅಡಿಕೆ ಗಿಡಕ್ಕಿಂತ ಹೆಚ್ಚಿನಾಗಿ ಸಿಲ್ವರ್ ಓಕಿಗೆ ಉತ್ತಮ ಬೆಳೆ ಬರ್ತದೆ. ಒಣಕಾಯಿನೇ ಸುಮಾರು ಅಂದಾಜು 4-5 ಕಿಲೋ ಮಿನಿಮಮ್ ಅಂತಂದರು ತೆಗಿಬೋದು ಅಂತ ನನ್ನ ಅಭಿಪ್ರಾಯ. ನಾನು ಇದನ್ನು ಪ್ರಯೋಗ ಮಾಡಿದ್ದೀನಿ, ಈಗಾಗಲೇ ಆಗ್ಬೋದು, ಯಶಸ್ವಿ ಅಂತ ಆಗ್ತಾ ಇದೆ, ಬೆಳವಣಿಗೆ ಚೆನ್ನಾಗಿ ಬರ್ತಾ ಇದೆ. ಯಾವುದು ಅಂದರೆ ಮೆಣಸಿನ ಇಳುವರಿ ಕಾಳು ಅಂತಿರೋ ಅಥವಾ ಮತ್ತೆ ಇದು ಮಾತ್ರ ಸಿಲ್ವರ್ ಓಕ್ ಕಟ್ಟಿಗೆ ಮಾತ್ರ? ಅದು ಸಿಲ್ವರ್ ಓಕ್ ಅನ್ನೋದು ಅದು ಆಧಾರ ಗಿಡ ಅಷ್ಟೇ ಅಷ್ಟೇ, ಅದರಿಂದ ಲಾಭ ಇಲ್ಲ ಇಲ್ಲ ಅದು. ಆಮೇಲೆ ಏನೋ ಇನ್ನೂ ಭಾಳ ಹೈಟ್ ಹೋಯಿತು ಅಥವಾ ಇನ್ನೂ ಅನಿವಾರ್ಯವಾಗಿ ಬೆಳೆ ನಾಶ ಆದಾಗ ಸಾಫ್ಟ್ ವುಡ್ ಆಗಿ ಅದನ್ನು ಯೂಸ್ ಮಾಡ್ಬೋದು, ಅದು ಕೂಡ ಒಂದು ಉತ್ಪಾದನೆ. ಹೌದು, ಖಂಡಿತ ಉತ್ಪಾದನೆ. ಹಂಗೆ ನೋಡಿದರೆ ಈ ಮೆಣಸಿನ ಬಳ್ಳಿ ಇದೆಯಲ್ಲ ಅದು ನೆರಳಲ್ಲೇ ಬೆಳಿಬೇಕು ಅಂತೂ ಇಲ್ಲಿ ಬಿಸಿಲಲ್ಲಿ ಕೂಡ ಬೆಳೆದು ತೋರಿಸಿದ್ದಾರೆ ಎಷ್ಟು. ಅದೇ ಅದನ್ನೇ ನಾನು ಹೇಳ್ತಾ ಇರೋದು, ತಳಿ ಆಧಾರ ಮೇಲೆ ನಮಗೆ ಯಾವ್ದು ಸೂಕ್ತ, ನಮ್ಮಲ್ಲಿ ಎಷ್ಟು ಸೇಡಿಂಗ್ ಇದೆ ನೆರಳಿದೆ ಅದು ಅದರ ಮೇಲೆ ತಳಿಗಳನ್ನು ಆಯ್ಕೆ ಮಾಡುವಂತಹದ್ದು. ಈಗ ಬೇರೆ ಬೇರೆ ತಳಿಗಳಿದಾವೆ, 20% ನೆರಳಿದ್ರು ಕೂಡ ಬೆಳೆಯುವಂತ ತಳಿಗಳಿದಾವೆ. ಆದ್ರೆ ಇದಕ್ಕೆ ಹೆಚ್ಚಿನ ಬೆಳೆ ಬೇಕು ಅಂತಂದ್ರೆ ಶೇಕಡ 50% ನಾವು ಬೆಳೀತಾ ಪಡಿಯೂರು ಒಂದು ಅಂತ ಏನಿದೆ ಶೇಕಡ 50% ನೆರಳು ಇರಲೇಬೇಕು. ಮತ್ತೆ ಹಿಪ್ಲಿ ಅನ್ನುವಂಥದ್ದು ಅದಕ್ಕೆ ಕಸಿ ಕಟ್ಟಿ ಬೇರಿನಿಂದ ಬರ್ತಕ್ಕಂಥ ರೋಗವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ, ಈ ಪ್ರಯೋಗಗಳು ಮಾಡಿದರು ಮತ್ತೆ ಅನೇಕ ರೈತರು ಅದರಲ್ಲಿ ಯಶಸ್ಸನ್ನು ಕೂಡ ಪಡೆದಿದ್ದಾರೆ. ಹೌದು, ನಾವು ಕೂಡ ಅದನ್ನು ಬೆಳೆದಿದ್ದೀವಿ, ನಮ್ಮಲ್ಲಿ ಸಾಕಷ್ಟು ಹಿಪ್ಲಿಗಳ ಕೃಷಿಯನ್ನು ಮಾಡಿದ್ದೀವಿ. ಆದರೆ ಎಲ್ಲೋ ಮೂಲ ಬೇರು ಕಾಂಡ ಮತ್ತು ಎಲೆ, ಇವುಗಳಿಗೆ ರೋಗ ಬಂದಾಗ ಹಿಪ್ಲಿ ಕೂಡ ಕೆಲಸ ಮಾಡೋದಿಲ್ಲ. ನೇರವಾಗಿ ಬಳ್ಳಿ ನಾಟಿ ಮಾಡಿದಾಗ ಸೂಕ್ಷ್ಮವಾದಂಥ ಏನು ಬಳ್ಳಿಗಳ ಸೆನ್ಸಿಟಿವ್ ಬೆಳೆ ಅಂತ ಹೇಳಿದ್ದಲ್ಲ, ಭಾಳ ಸೂಕ್ಷ್ಮ ಬೆಳೆ ಅಂತ ಹೇಳಿದಾಗ ಅದು ಸಣ್ಣ ಪುಟ್ಟ ಶಿಲೀಂಧ್ರ ಅಟ್ಯಾಕ್ ಆದರೂ ಕೂಡ ಬಳ್ಳಿ ಸಾಯುವಂಥ ಲಕ್ಷಣಗಳಿದ್ದಾವೆ. ಆದರೆ ಹಿಪ್ಲಿ ಕೃಷಿ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಶಿಲೀಂಧ್ರಗಳು ತೊಂದರೆ ಕೊಟ್ಟರು ಕೂಡ ಅಷ್ಟೊಂದು ತೀರ ಪರಿಣಾಮಗಳು ಆಗೋದಿಲ್ಲ ಅನ್ನುವಂಥದ್ದು. ಹಿಪ್ಲಿಗೂ ಇರುವಂಥದ್ದು ಕಸಿಗೆ ನಮ್ಮ ಸಾದಾ ಬಳ್ಳಿಗೂ ಇರುವಂಥ ವ್ಯತ್ಯಾಸಗಳು ಅಷ್ಟೇ. ಅದು ನೇರವಾಗಿ ಬಳ್ಳಿ ನಾಟಿ ಮಾಡೋದ್ರಿಂದ ಪೋಷಕಾಂಶಗಳ ಕೊರತೆ ಮತ್ತು ಸಮಗ್ರವಾಗಿ ಅದಕ್ಕೆ ಸಿಂಪರಣೆ ಮಾಡಬಹುದು ಅಥವಾ ಏನಾದರೂ ಹುಳಗಳ ಬಂದರೆ ಅವುಗಳ ಹತೋಟಿ ಕ್ರಮನ ಸಕಾಲದಲ್ಲಿ ತಗೊಂಡ್ರೆ ಖಂಡಿತ ಇದನ್ನು ಕೂಡ ಮಾಡಬಹುದು. ಇದೇನು ಇಪ್ಲಿ ಗಿಡನ್ನೇ ಕಸಿ ಮಾಡಿ ಬೆಳಿಬೇಕು ಅಂತ ಏನಿಲ್ಲ. ಹಾಗಾಗಿ ಇನ್ನೊಂದು ಪ್ರಶ್ನೆ ಏನಂದರೆ ಈ ರೀತಿ ಕಸಿ ಮಾಡಿ ಕೆಟ್ಟಿದಂಥ ಬಳ್ಳಿಗಳು ಅದು ಕೊಡುವಂಥ ಗುಣಮಟ್ಟದ ಕಾಳು ಅಥವಾ ಕಸಿ ಇರಲಾರದಂತೆ ಬೆಳೆದಂಥ ಅದರ ಗುಣಮಟ್ಟ ಹೇಗಿರುತ್ತೆ ಕಾಳಿನ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗೋದೇ ಇಲ್ಲ. ಗುಣಮಟ್ಟದಲ್ಲಿ ವ್ಯತ್ಯಾಸ ಎಲ್ಲ ಆಗ್ತವೆ ಅಂತಂದರೆ ಯಾವುದೇ ರೋಗ ರುಜಿನಗಳು ಬಂದಾಗ ಪೋಷಕಾಂಶಗಳ ಕೊರತೆ ಆದಾಗ ಮಾತ್ರ ಗುಣಮಟ್ಟದ ಮೇಲೆ ಪರಿಣಾಮಗಳು ಬೀರ್ತವೆ. ಕಸಿ ಇರಬಹುದು ಅಥವಾ ನಾವು ನೇರವಾಗಿ ನಾಟಿ ಮಾಡಿದ ಬಳ್ಳಿಗಳು ಕೂಡ ಇರಬಹುದು. ಆ ಥರ ಏನು ನಮಗೆ ಕಂಡು ಬಂದದ್ದಿಲ್ಲ. ಇನ್ನು ಇಳುವರಿಯ ಪ್ರಮಾಣದಲ್ಲಿ ನೋಡಿದಾಗ ಕೃಷಿ ಗಿಡಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆನೆ ಇಳುವರಿ, ಆದರೆ ರೋಗ ಕಡಿಮೆ ಇಳುವರಿ ಕೂಡ ಕಡಿಮೆ. ಹೌದು, ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ಬೋದು? ಸುಮಾರು ನನಗೆ ಅನ್ನಿಸೋ ಪ್ರಕಾರ ಅಡಿಕೆ ಗಿಡಕ್ಕೆ ಅಂತ ಯೋಚನೆ ಮಾಡಿದಾಗ ಸುಮಾರು 3 ಕೆಜಿ ಒಣ ಕಾಳು ಬಂದರೆ ಇದರಲ್ಲಿ ಸುಮಾರು 2 ಕೆಜಿ ಅಷ್ಟು ಕಾಳು ಬರುವ 1 ಕೆಜಿ ಕಡಿಮೆ ಆಗುವಂಥ ಸಾಧ್ಯತೆಗಳು ಇದಾವೆ. ಮೂರರಲ್ಲಿ ಒಂದು ಭಾಗ ಕಡಿಮೆ ಖಂಡಿತ ಕಡಿಮೆ ಆಗ್ತದೆ. ಇನ್ನು ಇನ್ನೊಂದು ನಾವು ಸೂಕ್ಷ್ಮ ಗಮನಿಸಬೇಕಾದ ಏನು ಅಂತಂದರೆ ಕಾಳು ಮೆಣಸಿನ ತಳಿಗಳ ಮೇಲೆ ಕೂಡ ಇದು ಇಳುವರಿಯ ಪರಿಣಾಮಗಳಿದ್ದಾವೆ. ಹೇಗೆ ಅಂತಂದರೆ ಈಗ ತೀವಂ ಒಂದು ಗಿಡಕ್ಕೆ ಸುಮಾರು 1.5 ಕೆಜಿಯಿಂದ 2 ಕೆಜಿ ಬಂದರೆ ಪಣಿಯೂರು ಒಂದು ಇದು 2-3 ಕೆಜಿ ಬರ್ತದೆ. ತೂಕದಲ್ಲಿ ಇದು ಹೆಚ್ಚು ತೇವಮ್ಮು ಹೆಚ್ಚು ಬರ್ತದೆ. ತೂಕ ಹಸಿ ಕಾಳಿನ ತೂಕ ಜಾಸ್ತಿ ಬರ್ತದೆ, ಗಾತ್ರ ದೊಡ್ಡದಿರ್ತದೆ. ಮತ್ತು ಮಾರುಕಟ್ಟೆಯಲ್ಲಿ ತೇವಮ್ ತಳಿ ಇನ್ನೂ ಒಳ್ಳೆಯ ದರಗಳು ಸಿಗ್ತವೆ, ಅದಕ್ಕೆ ರೋಗಗಳು ಹೆಚ್ಚು. ಹೌದು, ಪಣಿಯೂರು ನಮ್ಮ ಈ ಪ್ರದೇಶದಲ್ಲಿ ಪಣಿಯೂರು ಸೂಕ್ತ ಅಂತ ನನ್ನ ಅಭಿಪ್ರಾಯದಲ್ಲಿ ನಾವು ಮುಂದುವರಿಸ್ತಾ ಹೋಗ್ತಾ ಇದ್ದೀವಿ. ಅದನ್ನು ಅಂದ್ರೆ ಪ್ರಯೋಗ ಮಾಡಿ ಯಾವುದು ಸೂಕ್ತ ಅನ್ನೋ ನೋಡ್ಕೊಂಡು ಬೆಳೆದ್ರೆ ಇನ್ನೂ ಅನುಕೂಲ ಖಂಡಿತ ಅನುಕೂಲ. ಮತ್ತೆ ಇದನ್ನು ಗಿಡವಾಗಿ ಕೂಡ ಬೆಳೀತಾರೆ? ಹಾ, ಇದು ಬೆಳೀತಾ ಇದ್ದಾರೆ, ಆದರೆ ಅದಕ್ಕೆ ಹೆಚ್ಚಿನ ಲಕ್ಷ ವಹಿಸಬೇಕು. ಮೇಂಟೆನೆನ್ಸ್ ಏನು ಹೇಳ್ತೀವಿ ಅದು ಮಾಡಬೇಕಾಗ್ತದೆ. ಬುಷ್ ಪೇಪರ್ ಅಂತ ಅದನ್ನು ಕರೀತಾರೆ. ಅದು ಬೆಳೆ ಬರ್ತಾನೇ ಇರ್ತವೆ, ಹಾರ್ವೆಸ್ಟಿಂಗ್ ಮಾಡ್ತಾನೆ ಇರಬೇಕು. ಇಲ್ಲಿ ಅಷ್ಟು ಸೂಕ್ತ ಅಲ್ಲ ನಮ್ಮ ಪ್ರದೇಶದಲ್ಲಿ, ಯಾಕಂದರೆ ಹೆಚ್ಚಿನ ಮಳೆ ಬೀಳೋ ಪ್ರದೇಶ ಅದು, ಮತ್ತು ನೇರವಾಗಿ ಭೂಮಿ ಇಲ್ಲಿ ತೇವಾಂಶ ಹೆಚ್ಚಿರೋದ್ರಿಂದ ಅದಕ್ಕೂ ಕೂಡ ರೋಗಗಳು ಜಾಸ್ತಿ, ಮಣ್ಣು ಸಿಡಿಯುತ್ತೆ ಅನ್ನೋ ಕಾರಣ ಇರಬಹುದು ಎಂದು ಹಲವಾರು ಕಾರಣಗಳು ಇಲ್ಲಿ ಇದು ಬುಷ್ ಪೇಪರ್ ಅಷ್ಟು ಸೂಕ್ತ ಅಲ್ಲ, ಇದಷ್ಟು ಪರಿಣಾಮಕಾರಿ ಯಾರು ಬೆಳೆದಿಲ್ಲ ಇಲ್ಲಿ. ಈಗ ರೋಗ ಅದರೂ ಸೂಕ್ಷ್ಮಾಣು ಜೀವಿಗಳಿಂದ ಬರುವಂತ ರೋಗ ಅದು ಯಾವಾಗ ಬರುತ್ತೆ? ಮಳೆ ಜಾಸ್ತಿ ಆದ್ರೆ ಬರ್ತೋ ಕಡಿಮೆ ಆದ್ರೂ ಬರುತ್ತೋ ಅಥವಾ ಬೇರೆ ಸೋಂಕಿನ ಬೇರೆ ಮೂಲಗಳಿಂದ ಬರುತ್ತೋ ಏನೋ ಗೊತ್ತಾಗಿಲ್ಲ. ಹಾಗಾಗಿ ಮುಂಜಾಗ್ರತೆ ಕ್ರಮವಾಗಿ ಕೆಲವೊಂದಿಷ್ಟು ನಾವು ಪ್ರತಿ ವರ್ಷ ಈ ಪ್ರದೇಶದೊಳಗೆ ಇಂಥ ತಗೋಬೇಕು ಹಂಗಿರುತ್ತೆ? ಖಂಡಿತ ಇರುತ್ತೆ, ಯಾಕಂದ್ರೆ ಕಾಳುಮೆಣಸು ಬೆಳೆಯುವಂತ ಸಂದರ್ಭದಲ್ಲಿ ನೀರಿನ ಪ್ರಮಾಣವನ್ನ ನೋಡಬೇಕು. ಬೇಸಿಗೆದಲ್ಲಿ ಅತಿಯಾಗಿ ನೀರು ಕೊಡೋದ್ರಿಂದ ಕೂಡ ಮಳೆಗಾಲದಲ್ಲಿ ಅದು ಮತ್ತೆ ರೋಗಕ್ಕೆ ಕಾರಣ ಆಗ್ತವೆ. ಬೇಸಿಗೆಗಾಲದಲ್ಲೂ ಕೂಡ ಕಡಿಮೆ ನೀರು ಕೊಡಬೇಕು. ಮಳೆಗಾಲದಲ್ಲಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಅದನ್ನು ನೀರು ಬಸಿಗಾಲುವೆ ಮಾಡುವ ಮುಖಾಂತರ ಆ ನೀರನ್ನು ಡ್ರೈ ಮಾಡಬೇಕು. ಏನು ಜಾಗ ಇದೆ ಮುಚ್ಚಿಗೆ ಮಾಡುವ ಮುಖಾಂತರ ಅಥವಾ ಮಲ್ಚಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡುವ ಮುಖಾಂತರ ಬುಡಭಾಗದಲ್ಲಿ ಹೆಚ್ಚು ಮಣ್ಣು ತೇವಾಂಶ ಇಲ್ಲದೆ ಹಾಗೆ ನೋಡ್ಕೋಬೇಕು. 2 ರೀತಿಯನ್ನು ನೋಡ್ಬೋದು. ಒಂದು ಮಣ್ಣು ಸ್ವಲ್ಪ 1-2 ಇಂಚು ಪ್ರತಿ ವರ್ಷ ಏರಿಸೋದ್ರಿಂದ ಕೂಡ ಡ್ರೈ ಆಗುತ್ತೆ. ಇನ್ನೊಂದು ಈ ತಿತ್ತಲಾಗಿ ಪ್ಲಾಸ್ಟಿಕ್ ಹೊದಿಕೆ ಮುಖಾಂತರ ಕೂಡ ಅದನ್ನು ಮಳೆ ಹೆಚ್ಚು ಬೀಳದ ಹಾಗೆ ಆ ಮಣ್ಣಿನ ಸುಮಾರು 2.5 ಫೀಟ್ ಅಂತರದಲ್ಲಿ ಹೆಚ್ಚು ಮಣ್ಣು ತೇವ ಆಗದೆ ನೋಡಿಕೊಳ್ಳುವಂಥ ಇದು ಕ್ರಮ ಕೂಡ ಬಂದಿದ್ದಾವೆ. ಅದು ಎರಡು ಕೂಡ ಸಮ ಪ್ರಮಾಣವಾಗಿ ಅದಕ್ಕೆ ಪರಿಣಾಮವನ್ನು ಕೊಡ್ತವೆ. ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶದಲ್ಲಿ ಶಿಲೀಂಧ್ರಗಳು ಹೆಚ್ಚು ಕಾಟ ಕೊಡ್ತವೆ. ಪೈಟಾಪ್ತರ ಎನ್ನುವಂಥ ಶಿಲೀಂಧ್ರ ವಿಜ್ಞಾನಿಗಳು ಅದನ್ನು ಕಂಡುಹಿಡಿದು ಭಾಳಷ್ಟು ಪ್ರಯೋಗಗಳು ನಡೀತಾ ಇದ್ದಾವೆ, ಯಶಸ್ವಿ ಕೂಡ ಆಗಿದ್ದಾವೆ. ಅದನ್ನು ಹತೋಟಿ ಮಾಡಿದರೆ ಖಂಡಿತ ರೋಗಗಳನ್ನು ಕಂಟ್ರೋಲ್ ಮಾಡಬಹುದು ನಮ್ಮಲ್ಲಿ ಅದನ್ನು. ಮತ್ತು ಇನ್ನೊಂದು ವಿಶೇಷವಾಗಿ ರೈತರು ಗಮನಿಸಬೇಕು, ಈಗ ಬಳ್ಳಿ ಹಳದಿ ಆಗಿದೆ ಅಥವಾ ರೋಗ ಬಂದಿದೆ ಅಂದ ತಕ್ಷಣ ಯಾವ ಕಾರಣದಿಂದ ಬಂದಿದೆ, ಯಾವ ರೋಗ ಬಂದಿದೆ, ಕೀಟದಿಂದ ಬಂದಿದೆಯೋ ಶಿಲೀಂಧ್ರದಿಂದ ಬಂದಿದೆಯೋ ಮತ್ತು ಇನ್ನು ಯಾವುದೋ ರೀತಿಯ ಡ್ಯಾಮೇಜ್ ಅಂತ ಏನು ಹೇಳ್ತೀವಿ ಅಗತ್ಯ ಮಾಡೋದ್ರಿಂದ ಇನ್ನೋದ್ರಿಂದ ಆ ರೋಗ ಬಂದಿದೆಯೋ ಅನ್ನೋದನ್ನು ನೋಟಿಸ್ ಮಾಡಿದಾಗ ಅದು ಅದಕ್ಕೆ ತಕ್ಕಂತೆ ಪರಿಹಾರ ಕೂಡ ಮಾಡಲಿಕ್ಕೆ ಅವಕಾಶಗಳು ಇದ್ದಾವೆ, ಬೇಕಾದಷ್ಟು ಇದ್ದಾವೆ. ಹೇಗೆ ಗುರುತಿಸು ನೋಡಿ ಏನಾಗತ್ತೆ ಕೇಳಿದ್ರೆ ಬೇರಿಂದ ಏನಾದರೂ ತೊಂದರೆ ಆಯಿತು ಅಥವಾ ಶಿಲೀಂಧ್ರದಿಂದ ಬೇರಿಂದ ಶಿಲೀಂಧ್ರ ಅಟ್ಯಾಕ್ ಆಗಿ ಆಯಿತು ಅಂದರೆ ಮೇಲ್ಭಾಗದಿಂದ ಹಳದಿ ಹಾಕುವಂತ ಬರ್ತದೆ. ಮೇಲಿಂದ ಭಾಗದ ಇದು ನೇರವಾಗಿ ಅನ್ಬೋದು, ಇದು ಇಲ್ಲಿ ಶಿಲೀಂಧ್ರದಿಂದ ತೊಂದರೆ ಆಗಿದೆ. ಹಾಗಾಗಿ ಇದು ಔಷಧಿಗಳು ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂತಹ ಔಷಧಿಗಳನ್ನ ಹೊಡಿಬೇಕು ಅನ್ನುವಂಥದ್ದು ಗಮನಿಸಬಹುದು. ಇನ್ನು ಒಂದು ಬಳ್ಳಿಯನ್ನು ನೋಡಿದಾಗ ಮೇಲೆ ಒಂದು 8 ಎಲೆಗಳು ಹಳದಿ ಆಗಿದ್ದಾವೆ, ಮಧ್ಯದ ಭಾಗದಲ್ಲಿ ಒಂದು 2 ಎಲೆಗಳು ಹಳದಿ ಆಗಿದ್ದಾವೆ, ಕೆಳಭಾಗದಲ್ಲಿ ಒಂದು 2-3 ಎಲೆಗಳು ಹಳದಿ ಆಗಿದ್ದಾವೆ ಅಂತಂದ್ರೆ ಇದು ಕಾಂಡದಿಂದ ಆಗಿದೆ ಅನ್ನೋದನ್ನ ಗುರುತಿಸಬೇಕು. ಕಾಂಡ ಕೊರಕ ಇರಬಹುದು, ಕಾಂಡದಿಂದ ಏನೋ ಡಿಸ್ಟರ್ಬೇಷನ್ ಅಂತ ಏನು ಹೇಳ್ತೀವಿ, ತೊಂದರೆ ಆಗಿದೆ ಅಂತ ಗುರುತಿಸಬಹುದು. ಇನ್ನೊಂದು ಏನು ಅಂತಂದ್ರೆ ಎಲೆಗಳು ಅಲ್ಲೆಲ್ಲಿ 2-3-5-6 ಎಲೆಗಳು ಮುರುಟಿ ಹೋಗ್ತವೆ. ಎಲೆಯ ಸುತ್ತಲೂ ಹುಳಗಳು ಗೂಡು ಕಟ್ಟಿ ಥ್ರಿಪ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಕೂಡ ಎಲೆ ಹಳದಿ ಆಗ್ತವೆ. ಅದನ್ನು ನೋಡಬೇಕು, ಎಲೆಗಳು ಯಾವ ರೀತಿ ಇದ್ದಾವೆ, ಚೆನ್ನಾಗಿ ಬಲ್ತಿದ್ದಾವೆ, ಹಾಗೆ ಅಗಲವಾಗಿ ಬಂದಿದೆ ಹಾಗೆ ನೋಡಬೇಕು. ಆವಾಗ ಗೊತ್ತಾಗುತ್ತೆ, ಓಹೋ ಇದು ಎಲೆಗಳಿಂದ ಈ ಥರ ಬಳ್ಳಿ ಈ ಥರ ಪರಿಣಾಮಗಳಾಗಿದ್ದಾವೆ ಅಂತ ಎಲೆಗಳಿಗೆ ಸಂಬಂಧಪಟ್ಟ ಹಾಗೆ ಔಷಧಿಗಳನ್ನು ಸ್ಪ್ರೇ ಮಾಡಬೇಕು. ಇಲ್ಲಿ ಇರೋದು 3, ಒಂದು ಬೇರು, ಕಾಂಡ, ಎಲೆ. ಈ 3 ಜ್ಞಾನಗಳು ಇದ್ದರೆ ಖಂಡಿತ ಬೆಳೆಯನ್ನು ಬೆಳೀಲಿಕ್ಕೆ ಸೂಕ್ತ ಅಂತ ನನಗನ್ನಿಸ್ತದೆ. ಮತ್ತು 2 ಬೆಳೆ, ಅದು ಪ್ರಮುಖ ಬೆಳೆ, ಒಂದು ಅಡಿಕೆ ಇನ್ನೊಂದು ಕಾಳುಮೆಣಸು, ಅಥವಾ ಬೇರೆ ಬೇರೆ ಬೆಳೆಗೆ ಒಂದೊಂದು ಟೈಮ್ನ ಕಾಳುಮೆಣಸು ಬೆಳೀತಾರೆ. ಈಗ ಇಲ್ಲಿ ನಮ್ಮ ಪ್ರದೇಶದೊಳಗೆ ಹೆಚ್ಚಾಗಿ ಅಡಿಕೆ ತೋಟದಲ್ಲಿ ಕಾಳುಮೆಣಸು ಬೆಳೆಯೋದ್ರಿಂದ ಈ 2 ಬೆಳೆಗಳು ಪ್ರಮುಖ ಆಗಿರೋದ್ರಿಂದ ಎರಡೂ ಮಹತ್ವವಾದಂಥ ಆರ್ಥಿಕ ಬೆಳೆ. ಅದರ ನೀರಿನ ಬೇಡಿಕೆ, ಇದರ ನೀರಿನ ಬೇಡಿಕೆ, ಅದರ ಪೋಷಕಾಂಶದ ಬೇಡಿಕೆ, ಇದರ ಪೋಷಕಾಂಶದ ಬೇಡಿಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿ ಗಮನಿಸುವಂಥದ್ದು ಏನಾದರೂ ಇರುತ್ತೆ? ಇಲ್ಲ, ಪೋಷಕಾಂಶಗಳ ಕೊರತೆ ಬೇಕಾಗಿರುವಂಥದ್ದು ಅಡಿಕೆಗೂ ಅಷ್ಟೇ ಬೇಕು, ವಾಣಿಜ್ಯ ಬೆಳೆ. ಇದು ಕೂಡ ಪೋಷಕಾಂಶಗಳು ಖಂಡಿತ ಸಮ ಪ್ರಮಾಣ, ಅದಕ್ಕೂ ಬೇಕು, ಇದಕ್ಕೂ ಪೋಷಕಾಂಶಗಳು ಬೇಕು. ಇಲ್ಲಿ ವ್ಯತ್ಯಾಸ ಬರೋದು ಏನು ಅಂತಂದರೆ ಕಡಿಮೆ ನೀರು ಕೇಳುವಂಥದ್ದು ಕಾಳುಮೆಣಸು ಬಳ್ಳಿ, ಇನ್ನು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ನೀರು ಕೇಳುವಂಥದ್ದು ಅಡಿಕೆ. ಇದು ಸಮತೋಲನ ಕಾಯ್ದುಕೊಂಡ್ರೆ ಅಡಿಕೆ ಮತ್ತು ಕಾಳುಮೆಣಸನ್ನು ಚೆನ್ನಾಗಿ ಬೆಳಿಬಹುದು. ಇಲ್ಲಿ ಇಲ್ಲಿ ಏನು ಮಾಡ್ಬೋದು ನೀರಿನ ನಿರ್ವಹಣೆ ಸಂದರ್ಭ? ನೀರಿನ ನಿರ್ವಹಣೆಗೆ ಈಗ ಸುಮಾರು ತುಂತುರು ನೀರಾವರಿ ಮಾಡಿಕೊಂಡಿದ್ದಾರೆ ಈಗಾಗಲೇ ಸಾಕಷ್ಟು ಜನ. ತುಂತುರು ನೀರಾವರಿಯಿಂದ ವಾರಕ್ಕೊಮ್ಮೆ ನೀರು ಕೊಡೋದ್ರಿಂದ, ಅತಿಯಾಗಿ ನೀರು ಕೊಡೋದ್ರಿಂದ ಕೂಡ ಬೆಳೆಗೆ ತೊಂದರೆ ಆಗ್ತದೆ. ವಾರಕ್ಕೊಮ್ಮೆ ನೀರು ಕೊಡೋದ್ರಿಂದ ಅಡಿಕೆಗೆ ಮತ್ತು ಕಾಳುಮೆಣಸಿಗೆ ಅದು ಆಯಾ ಸಂದರ್ಭದಲ್ಲಿ ಮಳೆಯನ್ನು ಗುರುತಿಸಿ ನೀರು ಕೊಡಬೇಕು. ಇನ್ನು ಇನ್ನೊಂದು ನಮ್ಮಲ್ಲಿ ಸಂಪ್ರದಾಯ ಮೊದಲೆಲ್ಲ ಮಾಡ್ತಿದ್ರು ಅದನ್ನು ಹುಣ್ಣಿಮೆಗೆ ಅಮಾಸೆಗೂ ಅಂತ. ಹುಣ್ಣಿಮೆ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಭೂಮಿ ನೀರನ್ನು ಬಿಟ್ಕೊಡುತ್ತೆ, ಅಮಾಸೆಗೆ ನೀರನ್ನು ಹೀರ್ಕೊಳ್ಳುತ್ತದೆ. ಅಮಾಸೆ ಸಂದರ್ಭದಲ್ಲಿ ನೀರನ್ನು ಕೊಡಬೇಕು, ಹುಣ್ಣಿಮೆಗೆ ನೀರು ಕೊಡಬಾರ್ದು ಅಂತ ಒಂದು ಹಳೆಯ ಸಂಪ್ರದಾಯಗಳು ಇತ್ತು. ಎಷ್ಟು ವೈಜ್ಞಾನಿಕವಾಗಿದ್ದರೂ ಕೂಡ ಅದು ಈ ಕೂಡ ಸೂಕ್ತ ಅಂತ ಅನ್ನಿಸ್ತದೆ. 15 ದಿನಕ್ಕೊಮ್ಮೆ ನೀರು ಕೊಡುವಂಥದ್ದು, ಅತಿಯಾಗಿ ನೀರು ಕೊಡಬಾರ್ದು ಭೂಮಿಯಲ್ಲಿ. ಅತಿಯಾಗಿ ನೀರು ಕೊಡೋದ್ರಿಂದ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿಯಾಗಿ ಶಿಲೀಂಧ್ರಗಳು ಬಂದು ರೋಗ ಬೆಳೆಯನ್ನು ಹಾಳು ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇತ್ತಿಲ್ಲಿಗೆ ರೈತರು ಹೆಚ್ಚು ನೀರು ಕೊಡೋ ಪದ್ಧತಿಯನ್ನು ಕೈಬಿಟ್ಟಿದ್ದಾರೆ ಈಗಾಗಲೇ. ಅಡಿಕೆಗೆ ಯಥೇಚ್ಛ ನೀರು ಕೊಡ್ತಿದ್ರು ಮೊದಲು. ಅವನು ರೈತ ಅಂತ ಬೆಳಿಗ್ಗೆ ಹೋಗಿ ಪಂಪ್ ಸ್ಟಾರ್ಟ್ ಮಾಡಿ ಕೆರೆ ಖಾಲಿ ಆಗಲವರೆಗೂ ಬಾವಿ ಖಾಲಿ ಆಗಲವರೆಗೂ ನೀರು ಕೊಡುವಂಥ ಒಂದು ಪದ್ಧತಿ ಇತ್ತು. ಈಗ ರೈತರೆಲ್ಲ ಸ್ವಲ್ಪ ಈಗ ತಂತ್ರಜ್ಞಾನವನ್ನು ಬಳಸ್ಕೊಳ್ತಾ ಇದ್ದಾರೆ, ರೈತರಿಗೆ ಅವೇರ್ನೆಸ್ ಬಂದಿದೆ, ನೀರು ಪ್ರಮಾಣ ಎಷ್ಟು ಬೇಕೋ ಅಷ್ಟೇ ಕೊಡುವಂಥ ಕ್ರಮ ಕೂಡ ಈಗಾಗಲೇ ಬಂದಿದೆ. ಯಾಕಂದರೆ ಎಲ್ಲ ಗಿಡಗಳು ಬೇರಿನ ಮೂಲಕ ಉಸಿರಾಡ್ತವೆ, ಉಸಿರಾಟನ ನಿಲ್ಲಿಸ್ಬಿಟ್ಟಂಗಾಗುತ್ತೆ. ನೀರು ತೇವಾಂಶ ಜಾಸ್ತಿ ಆಯಿತು ಅಂದರೆ ಉಸಿರಾಟ ನಿಂತು ಅಂದರೆ ಸಹಜವಾಗಿ ಅದಕ್ಕೆ ಯಾವ ಕ್ರಿಯೆ ಏನೇನು ನಡಿಬೇಕು ಸಹಜವಾಗಿ ನಡೆಯಲ್ಲ. ಹೌದು, ಈಗ 2 ವಿಧದಿಂದ ಗಿಡಗಳು ಆಹಾರವನ್ನು ತೆಗೆದುಕೊಳ್ತವೆ, ಒಂದು ಬೇರಿನ ಮುಖಾಂತರ, ಇನ್ನೊಂದು ಎಲೆಯ ಮುಖಾಂತರ. ನಾವು ಬೇರಿನ ಮುಖಾಂತರ ತೇವಾಂಶ ಹೆಚ್ಚಾದಾಗ ಅಥವಾ ಡಿಸ್ಟರ್ಬೇಷನ್ ಏನು ಹೇಳ್ತೀವಿ ತೊಂದರೆಗಳಾದಾಗ ನಾವು ಎಲೆಗಳ ಮುಖಾಂತರ ಆಹಾರ ಕೊಡೋದ್ರಿಂದ ಕೂಡ ಬೆಳೆಗಳು ಬಳ್ಳಿಗಳ ಗ್ರೋತನ್ನು ಹೆಚ್ಚಿನದಾಗಿ ಪಡ್ಕೋಬಹುದು. ಈಗ ನಮ್ಗೆ ಹೆಚ್ಚು ಮಳೆ ಆಯಿತು, ಆವಾಗ ತೇವಾಂಶ ಜಾಸ್ತಿ ಆಯಿತು, ಆವಾಗ ಅದಕ್ಕೆ ರೋಗಗಳು ಬಂದ ಮುಂಜಾಗ್ರತೆ ಕ್ರಮವಾಗಿ ಸ್ಪ್ರೇ ಮುಖಾಂತರ ಎಲೆಗಳಿಗೆ ಔಷಧಿಯನ್ನು ಸ್ಪ್ರೇ ಮುಖಾಂತರ ಹಾರ್ಮೋನ್ಸ್ ಕೊಡುವ ಮುಖಾಂತರ ರೋಗನ ತಡೆಗಟ್ಟಬಹುದು. ಇನ್ನು ಬಳ್ಳಿ ಇಳಿಸ್ಬೇಕು ಅದು ಕಟಾವಾದ ಮೇಲೆ ಅಂತೇಳಿ ಅಂತೀವಿ, ಅಂದರೆ ನಮಗೆ ಎಷ್ಟು ಎತ್ತರ ಬೇಕು ಅಷ್ಟಕ್ಕೆ ಮಾತ್ರ ಬಿಡೋದು, ಸುಮ್ಮ ಸುಮ್ಮನೆ ಜಾಸ್ತಿ ಹೋಗೋದಂಗೆ ಬಿಡೋದು, ಇದು ಏನಾದರೂ ಗಮನಿಸಬೇಕಾಗುತ್ತೆ. ಹೌದು, ಖಂಡಿತ. ಯಾಕಂದರೆ ನಾವು ಹಾರ್ವೆಸ್ಟಿಂಗ್ ಎಷ್ಟು ಸೂಕ್ತವಾದಂಥ ಹಾರ್ವೆಸ್ಟಿಂಗ್ ಎಷ್ಟು ಬೇಕು ಸುಮಾರು 25 ಅಡಿ ಇದಕ್ಕೆ ನಿಲ್ಲಿಸಬೇಕು, ಏನು ಮನೆ ಮೇಲೆ ಹೋಗ್ತಾ ಇದ್ರೆ ಗ್ರೋತ್ನ ಕಟ್ ಮಾಡಬೇಕು, ಅವಾಗ ಹೆಚ್ಚಿನ ಬೆಳೆ ಪಡೀಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಎಲ್ಲಕ್ಕಿಂತ ಚೆನ್ನಾಗಿ ಬೆಳೆ ಬೆಳೆದು ಹಾರ್ವೆಸ್ಟಿಂಗ್ ಸರಿ ಆಗಿಲ್ಲ ಅಂತಂದರೆ ಅಥವಾ ಸಂಸ್ಕರಣೆ ಸರಿ ಆಗಿಲ್ಲ ಅಂತಂದರೆ ಅದು ಕೂಡ ವಿಫಲತೆಯನ್ನು ಹೊಂದಿದೆ. ಹಾಗಾದರೆ ಏನು ಮಾಡ್ಬೋದು ಅಲ್ಲಿ? ಇಲ್ಲ, ಈಗ ನಮ್ಮಲ್ಲಿ ಕಪ್ಪು ಬಂಗಾರ ಅಂತ ಕರೀತಾನೆ ಅದನ್ನು. ಹಾರ್ವೆಸ್ಟಿಂಗ್ ಯಾವಾಗ ಮಾಡಬೇಕು, ಯಾವ ಕಾಲಕ್ಕೆ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದು ಕೂಡ ತಿಳ್ಕೊಳ್ಬೇಕಾದಂಥದ್ದು. ಈಗ ನಮಗೆ ಯಾವುದು ಬೇಕು, ಈಗ ಕಪ್ಪು ಕಾಳು ಅಂತ ಕರಿತೀವಿ, ಬಿಳಿ ಕಾಳು, ಬೋಳು ಕಾಳು ಅಂತ ಕರಿತೇವೆ, ಯಾವುದು ಹೆಚ್ಚು ಬೇಕು ನಮಗೆ ಮಾರುಕಟ್ಟೆಗೆ, ಅಥವಾ ನಮಗೆ ಯಾವುದು ಸೂಕ್ತ, ನಾವು ಯಾವುದು ಮಾಡಿ ಸಾಧ್ಯತೆ ಇದೆ ನೋಡಿ ಆ ರೀತಿ ಕೆಲಸಗಳನ್ನು ಮಾಡಬೇಕು. ಈಗ ಕಪ್ಪು ಕಾಳನ್ನು ಬೇಕು ಅಂತ ಆದಾಗ ಸುಮಾರು ಬಲಿತ ಕಾಳನ್ನು ಮಾತ್ರ ಬಳ್ಳಿಯಲ್ಲಿ ಮೂರು ರೀತಿ ಇರುತ್ತೆ, ಒಂದು ಎಳೆ ಕಾಳು, ಬಲಿತ ಕಾಳು, ಹಣ್ಣಾದ ಕಾಳು. ಈಗ ನಮ್ಗೆ ಕಪ್ಪು ಕಾಳನ್ನು ಹೆಚ್ಚು ನಾವು ತಯಾರು ಮಾಡ್ತಿದ್ದೀವಿ ಅಥವಾ ಉತ್ಪಾದನೆ ಮಾಡ್ತಿದ್ದೀವಿ ಅಂತಂದಾಗ ಬಲಿತ ಕಾಳನ್ನೇ ಮಾತ್ರ ಹಾರ್ವೆಸ್ಟಿಂಗ್ ಮಾಡಬೇಕು. ಇಲ್ಲ ನಮಗೆ ಇನ್ನೂ ಚೆನ್ನಾಗಿ ಬಿಳಿ ಕಾಳು ಬೇಕು, ಮಾರುಕಟ್ಟೆಯಲ್ಲಿ ಹೆಚ್ಚು ಧಾರಣೆ ಇದೆ ಅಂತಾಗ ಹಣ್ಣಾದ ಕಾಳನ್ನು ಮಾತ್ರ ಹಾರ್ವೆಸ್ಟಿಂಗ್ ಮಾಡಬೇಕು. ಎರಡಕ್ಕೂ ಸಂಸ್ಕರಣೆಗಳಿದ್ದಾವೆ. ಈಗ ನಾವು ಕಪ್ಪು ಕಾಳು ಬೇಕು ಅಂತಂದಾಗ ಹಾರ್ವೆಸ್ಟಿಂಗ್ ಮಾಡಿ ಅದನ್ನು ಪಾಲಿಥಿನ್ ಸೀಟ್ ಮೇಲೆ ಅದನ್ನು ಚೆನ್ನಾಗಿ ಹರಡಿ ಒಂದಿನ ಬಿಸಿಲಿಟ್ಟು ಆಮೇಲೆ ಒಣಗಿಸುವಂಥದ್ದು ಕೂಡ ಕಪ್ಪು ಕಾಳು ತಯಾರು ಮಾಡಲಿಕ್ಕೆ ಉತ್ತಮ ಒಂದು ವಿಧಾನ. ಅಷ್ಟೆಲ್ಲ ಮ್ಯಾಲೇರಿ ಬರೀ ಹಣ್ಣು ಕಾಳು ಬಿಡಿಸ್ಕೊಂಡ್ಬರೋದು ಒಂದು ಸ್ವಲ್ಪ ಲೆಬೋರಿಯಸ್ ಆಳು ಬಯಸುತ್ತೆ ಅನ್ನುವಂಥದ್ದು. ಇಲ್ಲಿ ಏನಾಗುತ್ತೆ ಅಂದರೆ ಹೆಚ್ಚಿನ ಶ್ರಮ ಇದ್ದಾಗ ಹೆಚ್ಚಿನ ದುಡ್ಡು ಕೂಡ ಸಿಗತ್ತೆ. ಈ ಯಾವುದೇ ಕೆಲಸ ಮಾಡುವತ್ತಿಗೆ ನಮಗೆ ಕಡಿಮೆ ದುಡ್ಡು ಸಾಕು ಅಂತಂದಾಗ ಕಡಿಮೆ ಕೆಲಸ, ಹೆಚ್ಚಿನ ದುಡ್ಡು ಬೇಕು ಅಂದಾಗ ಹೆಚ್ಚಿನ ಕೆಲಸ ಮಾಡಲೇಬೇಕಾಗ್ತದೆ. ಈ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದು ಇದೆ. ನಮ್ಮ ಕೃಷಿ ಕ್ಷೇತ್ರದಲ್ಲೂ ಕೂಡ 24 ಗಂಟೆ ನಾನು ಕೆಲಸ ಮಾಡ್ತೇನೆ ಅಂದರೆ 24 ಗಂಟೆ ಆಗಲ್ಲ, ನಿನಗೆ 58 ಗಂಟೆ ಬದುಕೋಷ್ಟು ದುಡ್ಡು ಇರ್ತದೆ. ನಾನು 6 ತಾಸು ಕೆಲಸ ಮಾಡ್ತೇನೆ, ನನಗೆ 6 ತಾಸು ಅಥವಾ 8 ತಾಸು ಬದುಕೋಷ್ಟು ಕೆಲಸ ಇರ್ತದೆ, ದುಡ್ಡು ಇರ್ತದೆ ಅಂತ ಅಷ್ಟೇ. ಹೆಚ್ಚಿನ ಉತ್ಪಾದನೆ ಬೇಕು ಅಂತಾದಾಗ ಅದಕ್ಕೆ ಮಾಡುವುದು ಅನಿವಾರ್ಯ ಅಂತ ನನಗೆ ಅನಿಸ್ತದೆ. ಅಂದರೆ ಕತ್ತೆ ದುಡಿ ಹಿಂಗೆ ದುಡಿಯೋದಕ್ಕಿಂತ ಒಂದು ಸ್ವಲ್ಪ ಪ್ಲ್ಯಾನ್ ಮಾಡಿ ಏನು ಸಾಧ್ಯತೆಗಳಿದಾವೆ, ಕಡಿಮೆ ಸಮಯದೊಳಗೆ ಹೆಚ್ಚಿನ ಒಂದು ಅನುಕೂಲ ಆಗುವ ಹಾಗೆ ಮಾಡೋದು ಒಳ್ಳೆಯದು ಅಲ್ವಾ? ಹೌದು. ಆದರೆ ಇಲ್ಲಿ ದುಡಿತಾಯ ಅನ್ನೋದಕ್ಕೆ ಎರಡು ವಿಶ್ಲೇಷಣೆ ಮಾಡಬಹುದು. ಒಂದು ಜ್ಞಾನದಿಂದ ದುಡಿಯುವಂಥದ್ದು, ಇನ್ನು ಮೈ ಬೆಂಡಾಗುವಂತ ಮೈ ದುಡಿಯೋದು. ಇದರಲ್ಲಿ ಹೆಚ್ಚು ಕೆಲಸ ಕೊಡುವಂಥ ಜ್ಞಾನದಿಂದ ದುಡಿಯುವಂಥದ್ದು. ಇದು ರೈತ ಇವತ್ತು ಅವೇರ್ನೆಸ್ ಬಂದಿದೆ ರೈತನಿಗೆ ಅದನ್ನು ಮಾಡಬೇಕು ಅಂತ. ಈಗ ಪರ್ಟಿಕ್ಯುಲರ್ ಆಗಿ ಅವನು ದುಡಿಬೇಕಂದ್ರೆ ಆ ಥರ ಮಾಡೋದಿಲ್ಲ ಅವನು. ಇವತ್ತು ರೈತ ದುಡಿಸ್ತಾ ಇದ್ದಾನೆ, ಜನರಿಗೆ ಕೆಲಸಗಳನ್ನು ಕೊಡಿಸ್ತಾ ಇದ್ದಾನೆ ಇವತ್ತು, ಅದರ ಉತ್ಪಾದನೆ ಖಂಡಿತ ಇದೆ. ಇವತ್ತು ಯಾಂತ್ರೀಕರಣ ರೈತನಿಗೆ ಪ್ರತಿಯೊಂದು ಕೂಡ ಯಾಂತ್ರೀಕರಣ ಬಗ್ಗೆ ತಿಳುವಳಿಕೆ ಇದೆ ರೈತನಿಗೆ. ಈಗ ನೀವು ಎಷ್ಟು ಬಳ್ಳಿ ಇದಾವೆ ಮತ್ತು ಅದರ ಆದಾಯ ಎಷ್ಟು ಬರ್ತಾ ಇದೆ, ಹೇಗೆ ಅನುಕೂಲ ಆಗಿದೆ? ನಮ್ಮಲ್ಲಿ ಸುಮಾರು ನಮಗೆ ಕ್ಷೇತ್ರ ಸಣ್ಣದು, 4 ಎಕರೆ ಅಂತ ಇದ್ದೀವಿ, 2 ಎಕರೆ ಹಳೆ ತೋಟ ಅದು, ಅದರಲ್ಲಿ ಹೆಚ್ಚಿನ ಕಾಳುಮೆಣಸು ಉತ್ಪನ್ನ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಸರಾಸರಿ 3,000 ಬಳ್ಳಿಗಳು ಇದಾವೆ ಈಗಾಗಲೇ. ಇಲ್ಲಿವರೆಗೆ ಸುಮಾರು 2 ವರ್ಷದಿಂದ ನಾನು ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀನಿ, ಅಷ್ಟು ರೋಗಗಳು ಇಲ್ಲ, ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಇನ್ನು ಬಹುಶಃ ನೋಡಬೇಕು ಇನ್ನು ಮುಂದೆ ಹೇಗೆ ಅದರ ಬೆಳವಣಿಗೆಯನ್ನು ಗಮನಿಸಬೇಕು. ನಾನು ಪಾಯಿಂಟ್ ಔಟ್ ಮಾಡಿದ್ದೀನಿ ಅದನ್ನು, ನನಗೆ ಅನಿಸದ ಬೆಳೆಗೆ ಯಾವುದು ಎಲೆಗೆ ರೋಗ ಬಂದಿದೆಯೋ, ಕಾಂಡಕ್ಕೆ ರೋಗ ಬಂದಿದೆಯೋ ಅಥವಾ ಬೇರಿಗೆ ರೋಗ ಬಂದಿದೆಯೋ ಅಂತ ನಾನು ನೋಟಿಸ್ ಮಾಡ್ತೀನಿ. ನೋಟಿಸ್ ಮಾಡಿದ ತಕ್ಷಣ ಅದನ್ನು ಔಷಧಿಗಳೇನು ಬೇಕು ರಿಸರ್ವ್ ಆಗಿಟ್ಟಿರ್ತೀನಿ ಅದನ್ನು. ಹಾಗೆ ಇಲ್ಲಿವರೆಗೆ ಇಲ್ಲ. ನನಗೆ ಅನಿಸದೆ ಒಂದು ಬಳ್ಳಿಯಲ್ಲಿ ಸುಮಾರು 2 ಕೆಜಿ ಮಿನಿಮಮ್ ಅಂದರು ಬೆಳೆಯನ್ನು ತೆಗಿಬೋದು, ಒಣಕಾಳನ್ನು ತೆಗಿಬೋದು. ಹೌದು. ಕೊಟ್ಟರೆ ನಮ್ಮ ಈ ಕಾಳುಮೆಣಸು ಬೆಳೆಯುವಂಥ ರೈತರಿಗೆ, ನೀವು ಒಬ್ಬ ಅನುಭವಿ ರೈತರಾಗಿ, ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ ರೈತರು, ಇದನ್ನ ಬಿಟ್ಬಿಡಬೇಕು, ಇಲ್ಲಿ ಇದನ್ನ ಮಾಡ್ತಾ ಇಲ್ಲ ಅದನ್ನ ಮಾಡಬೇಕು ಅನ್ನುವಂಥದ್ದು ಏನಾದರೂ ಇದೆ? ಇಲ್ಲ, ಇದೆ, ಖಂಡಿತ ಇದೆ. ಸೂಕ್ಷ್ಮ ಬೆಳೆ ಅಂತ ನಾನು ಈಗಲೇ ಒತ್ತು ಒತ್ತು ಹೇಳ್ತಾ ಇದ್ದೀನಿ, ಸೆನ್ಸಿಟಿವ್ ಬೆಳೆ ಅಂತೇಳಿ. ಫಸ್ಟ್ ನೋಟಿಸ್ ಮಾಡೋದನ್ನು ರೈತ ಕಲ್ತ್ಕೊಳ್ಬೇಕು, ಏನು ತೊಂದರೆ ಆಗಿದೆ ಅಂತ ಕಲ್ತ್ಕೋಬೇಕು. ಅದೇ ನಾ ಹೇಳಿದ್ನಲ್ಲ, ಎಲ್ಲದಕ್ಕೂ ತೊಂದರೆ ಆದಾಗ ಎಲೆನೇ ಹಳದಿ ಆಗೋದು, ಅದು ಸಿಂಟಮ್ಸ್ ತೋರೋದೇ ಎಲೆ, ಇದು ಡ್ಯಾಮೇಜ್ ಆಗಿದೆ ಅಂತ ತೋರಿಸೋದೇ ಎಲೆ. ಬಟ್ ಯಾವ ರೀತಿ ಯಾವ ಕಾರಣಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಅಬ್ಸರ್ವ್ ಮಾಡಬೇಕು. ಅದಕ್ಕೆ ನಾನು ರಿಪೀಟ್ ಮಾಡಬೇಕು ಅಂದರೆ, ಬೇರಿಂದ ಆದರೂ ಕೂಡ ಎಲೆ ಹಳದಿ ಆಗತ್ತೆ, ಕಾಂಡಕ್ಕೆ ತೊಂದರೆ ಆದರೂ ಕೂಡ ಎಲೆ ಹಳದಿ ಆಗತ್ತೆ, ಎಲೆಗಳಿಗೆ ತೊಂದರೆ ಆದರೂ ಕೂಡ ಹಳದಿ ಆಗತ್ತೆ. ಆಮೇಲೆ ಈಗ ನಮ್ಮಲ್ಲಿ ನಿಧಾನ ಸೊರಗು ರೋಗ ಅಂತ ಬರ್ತಾ ಇದೆ, ಅದಕ್ಕೆ ಅದು ಸಿಂಟಮ್ಸನ್ನು ತೋರ್ತದೆ, ಎಲೆ ಕಪ್ಪು ಚುಕ್ಕೆ ಬರ್ತದೆ. ಅದು ಒಂದು ಸುಮಾರು ನಿಧಾನ ಸೊರಗು ರೋಗ ಇದ್ದರೂ ಕೂಡ ಫಾಸ್ಟಾಗಿ ಹರಡ್ತದೆ, ಅದು ಗಾಳಿಲಿ ಹರಡುವಂಥ ರೋಗ ಅದು. ಹಾಗಾಗಿ ಅದನ್ನು ನಾನು ನೋಟಿಸ್ ಮಾಡಿದಾಗ ಖಂಡಿತ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ರೈತರು ಯಶಸ್ವಿ ಆಗಿದ್ದಾರೆ. ಇವತ್ತು ಒಂದು ಜಿಲ್ಲೆ ಒಂದು ಉತ್ಪನ್ನದೊಳಗೆ ಕಾಳುಮೆಣಸು ಪ್ರಮುಖವಾಗಿ ಇಡೀ ಉತ್ತರ ಕನ್ನಡ ಜಿಲ್ಲೆ ಗಮನ ಸೆಳೀತಾ ಇದೆ, ಇಡೀ ರಾಜ್ಯಕ್ಕೆ. ಒಬ್ಬ ರೈತರು ನನಗೆ ಅಡಿಕೆಗಿಂತ ಹೆಚ್ಚಾಗಿ ನಾನು ಕಾಳುಮೆಣಸಲ್ಲಿ ಉತ್ಪನ್ನ ತೆಗಿತಾ ಇದ್ದೀನಿ, ಮತ್ತು ಅದನ್ನು ಅದಕ್ಕಿಂತ ಜಾಸ್ತಿ ಲಾಭದಾಯಕ ಅನಿಸ್ತಾ ಇದೆ. ಸಾಂಪ್ರದಾಯಿಕವಾಗಿ ಏನು ಹೇಳ್ತಾರೆ ಅಂತಂದರೆ, ಮುಖ್ಯ ಬೆಳೆ ಅಡಿಕೆ, ಉಪ ಬೆಳೆ ಕಾಳುಮೆಣಸು ಅಂತ ಇದೆ. ಇವತ್ತು ಮುಖ್ಯ ಬೆಳೆ ಕಾಳುಮೆಣಸು, ಉಪ ಬೆಳೆ ಅಡಿಕೆ ಆಗುವ ರೀತಿಯಲ್ಲಿ ಇದೆ. ಅಷ್ಟು ಅವೇರ್ನೆಸ್ ರೈತರಿಗೆ ಬಂದಿದೆ, ಇವತ್ತು ಮಾಡ್ತಾ ಇದ್ದಾನೆ ಪ್ರತಿಯೊಬ್ಬ ರೈತನು ಕೂಡ, ಅದ್ರ ಬಗ್ಗೆ ಜ್ಞಾನ ಇದೆ, ಪ್ರಯೋಗ ಮಾಡ್ತಾ ಇದ್ದಾನೆ. ಇವತ್ತು ಶಿಕ್ಷಣವಂತರ ಆಗಿದ್ದಾರೆ ರೈತರು. ಹಾಗಾಗಿ ಮುಂದೆ ಶಿಕ್ಷಣವಂತರು ಆದವರು ಇವತ್ತು ರೈತಾಪಿ ಕೆಲಸಕ್ಕೆ ಬರಬೇಕು ಅನ್ನೋದೇ ನಮ್ಮೆಲ್ಲರ ಒಕ್ಕೂರಿನ ಒಂದು ಅಭಿಪ್ರಾಯ. ಒಳ್ಳೆಯದು ಶ್ರೀಧರ್ ಭಾಗವತ್ ಅವರೇ, ಇಷ್ಟು ಕಾಳುಮೆಣಸು ಅದರ ಅನುಭವ, ಅಲ್ಲಿ ಎಲ್ಲೆಲ್ಲಿ ನಾವು ಸೋಲ್ತೀವಿ ಮಾಡೋದ್ರಲ್ಲಿ, ತೀರ್ಮಾನ ತಗೊಳ್ಳೋದ್ರಲ್ಲಿ, ಮತ್ತು ನಾವು ಅದನ್ನ ಹೇಗೆ ಬದಲಾಯಿಸಬೇಕು, ರೈತರು ಎಲ್ಲಿ ಗಮನಿಸಬೇಕು, ಲಾಭದಾಯಕವಾಗಿ ಮಾಡ್ಕೊಳ್ಳಿಕ್ಕೆ ಕೂಡ ಸಾಧ್ಯತೆ ಇದಾವೆ. ಈ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು, ನಿಮ್ಮ ಅನುಭವವನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಜೇಡಾ ತಾಲೂಕು ಗುಂದದ ಶ್ರೀಧರ್ ಎಸ್ ಭಾಗವತ್ ಅವರ ಕಾಳುಮೆಣಸು ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब बैठ बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लग रहा दिखा, शुद्धता झलकती माटी की तक और लो पहली वाली बात कहा, पर हम तो सब नहीं डाले सब नहीं, आज भी लाखों जागरूक किसान परंपरागत विधि से फसल उगा रहे, पर्चा पा और उपज की कीमत भी बेहतर पा रहे। सच है? रे बेटे, एक्सपीरियंस से बता रहे हैं, रूप में बात भेद नहीं किए हैं। ठीक है भाई, मैं भी आज से खेती शुरू करूँगा। माटी से प्रेम की परंपरा है, परंपरागत खेती। ಈಗ ಕೇಳಿ ರೈತರಿಗೆ ಸಲಹೆ. ಒಂದು ಅತ್ಯಂತ ಫಲವತ್ತಾದ ಜಮೀನಿನ ಕೆಳಗೆ ಒಂದು ಚದುರ ಭೂಮಿಯಲ್ಲಿ 16 ಎರೆಹುಳುಗಳು ಇರುತ್ತವೆ. ಮಣ್ಣಿನ ಅಡಿಯಲ್ಲಿ ಬಿಡುವಿಲ್ಲದೆ ದುಡಿಯುತ್ತಿರುತ್ತವೆ. ವಾರದ ರಜೆ, ಸಂಬಳ, ವಿಶೇಷ ಭತ್ತೆ ಏನೂ ತೆಗೆದುಕೊಳ್ಳದೆ ನಮ್ಮ ಜಮೀನನ್ನು ಉಳುಮೆ ಮಾಡುತ್ತಿರುತ್ತವೆ. ಒಂದು ಎರೆಹುಳು ಒಂದು ದಿನಕ್ಕೆ ತನ್ನ ದೇಹದ ತೂಕದ 1.5 ಹೆಚ್ಚು ತೂಕದ ಮಣ್ಣನ್ನು ಅಗೆದು ಹೊರಹಾಕುತ್ತವೆ. ಒಂದು ಎಕರೆಯಲ್ಲಿ ಅಂದಾಜು 1,00,000 ಎರೆಹುಳುಗಳು ಇದ್ದಾವೆ ಎಂದು ಲೆಕ್ಕ ಹಾಕಿದರೂ ಅವುಗಳ ತೂಕ ಸುಮಾರು 1 ಟನ್. ಇಷ್ಟು ಹುಳುಗಳು ದಿನವೊಂದಕ್ಕೆ 1.5 ಟನ್ನಷ್ಟು ಮಣ್ಣನ್ನು ಅಗೆಯುತ್ತವೆ. ಹಾಗೆ ಮಣ್ಣು ತಿಂದು ಮಲವಿಸರ್ಜನೆ ಮಾಡಲು ಪ್ರತಿ ರಾತ್ರಿ 1 ಎರೆಹುಳು 8 ಸಲ ಭೂಮಿಯ ಮೇಲ್ಭಾಗಕ್ಕೆ ಬರುತ್ತವೆ. ಪ್ರತಿ ಬಾರಿ ಅದು ಬೇರೆ ಬೇರೆ ದಾರಿಯಲ್ಲಿಯೇ ಹೊರಬರುತ್ತವೆ, ಹಾಗೆಯೇ ಬೇರೆ ದಾರಿಯಲ್ಲಿ ಒಳ ಹೋಗುತ್ತವೆ. ಅಂದರೆ ಲೆಕ್ಕ ಹಾಕಿ, ಒಂದು ರಾತ್ರಿ 1 ಎರೆಹುಳು ಭೂಮಿಗೆ 14-18 ರಂಧ್ರಗಳನ್ನು ಕೊರೆಯುತ್ತದೆ. 1 ಅಡಿ ಜಾಗದಲ್ಲಿ 10 ಎರೆಹುಳುಗಳಿದ್ದರೆ ಅಲ್ಲಿ ಸುಮಾರು 180 ರಂಧ್ರಗಳಾಗುತ್ತವೆ. 600 ಕೋಟಿ ವರ್ಷಗಳಿಂದ ಅತ್ಯಂತ ಕ್ಲಿಷ್ಟಕರ ಪರಿಸ್ಥಿತಿಗಳಲ್ಲೂ ಎರೆಹುಳು ಬದುಕುಳಿದು ತನ್ನ ಅಸ್ತಿತ್ವವನ್ನು ಕಾಯ್ದುಕೊಂಡಿದೆ. ಭೂಮಂಡಲದ 100 ಜೀವಜಂತುಗಳ ಪೈಕಿ ಅತ್ಯಂತ ಯಶಸ್ವಿ ಜೀವಿಯಾಗಿದೆ ಎಂದು ಸಮೀಕ್ಷೆಗಳು ತಿಳಿಸುತ್ತವೆ. ದೇಶಿ ಎರೆಹುಳು ಮಣ್ಣನ್ನು ತಿನ್ನುತ್ತಾ 15-25 ಅಡಿ ಆಳಕ್ಕೆ ಹೋಗಿ 1 ದಿನದ 24 ಗಂಟೆಯೂ ಅವಿಶ್ರಾಂತವಾಗಿ ದುಡಿಯುತ್ತದೆ. ಇದರಿಂದ ಮಣ್ಣಿನ ಮೂಲಕ ಭೂಮಿಯ ಒಳಭಾಗಕ್ಕೆ ಗಾಳಿ ಹರಿಯುತ್ತದೆ, ಗಿಡಗಳ ಬೇರಿಗೆ ನೀರು ಒರೆಸುತ್ತದೆ. ಎರೆಹುಳುವಿನ ಮಲ ನಮ್ಮ ಬೆಳೆಗಳಿಗೆ ಉತ್ಕೃಷ್ಟ ಗೊಬ್ಬರವೂ ಆಗುತ್ತದೆ. ಹಾಗಾಗಿ ಯಾವಾಗಲೂ ಜಮೀನಿಗೆ ಬೆಂಕಿ ಇಡಬಾರದು. ಕೀಟನಾಶಕ, ಕಳೆನಾಶಕ ಅಥವಾ ಯಾವುದೇ ರಾಸಾಯನಿಕ ಬಳಸಬಾರದು. ಇರುವುದನ್ನ ಬೆಳೆಸಿಕೊಂಡು ಹೋಗಬೇಕು. ಎರೆಹುಳುವಿನ ಸಂತತಿ ಉಳಿಸಬೇಕು. ರೈತರಿಗೆ ಸಲಹೆ ಕೇಳಿದಿರಿ. ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಮರಗಳ ಜೋ ರಾಮ